ಹಾಲು ಕರ್ದಿ ಕೊಟ್ಟು ತಗೊಂಡೋಗ ಹೊತ್ತಿಗೆ ಆರು ಗಂಟೆ ಆರೂವರೆ ಎದ್ದ ತಕ್ಷಣವೇ ಕೊಟ್ಟಿಗೆ ತೊಳಿತೀರಾ? ಮೊದಲು ಫಸ್ಟ್ ದನ ಹೊರ ಕಟ್ಟಾಕ್ಬಿಟ್ಟು ಕೊಟ್ಟಿಗೆ ಎಲ್ಲ ತೊಳೆದು ಎಲ್ಲ ಮತ್ತೆ ಒಳಗ್ ಕಟ್ಕೊಂಡು ಹಸುಗಳನ್ನ ಸ್ವಲ್ಪ ಇದು ಸಗಣಿ ಎಲ್ಲ ಆಗಿರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಆಮೇಲೆ ತಿಂಡಿ ಇಡ್ತೀವಿ, ಪೀಸ್ ಕೊಡ್ತಾರಲ್ಲ ಡೈರಿಲಿ ಅದನ್ನೇ ಇಟ್ಟು ಇದು ಹೊರಗಡೆ ಮೇಯಿಸ್ಕೊಂಡು ಬರ್ತೀರಾ ಇಲ್ಲ ಅಲ್ಲೇ? ಇಲ್ಲ ಸರ್, ಹೊರಗೆ ಮೇಯಕ್ ಬರ್ತೀವಿ. ಅಂದ್ರೆ ಹಗಲೊತ್ತಿನಲ್ಲಿ ಹೊರಗಡೆ ಮೇಯಿಸ್ಕೊಂಡು ಬರ್ತೀರಾ? ಮೇಯಿಸ್ಕೊಂಡ್ ಬರ್ತೀವಿ, ನೈಟ್ ಹೊತ್ತು ಮಾತ್ರ ಕಟ್ಟಾಕೊಳ್ಳೋದು. ಕಟ್ಟಾಕಾದ್ಮೇಲೆ ಆಹಾರ ಕೊಡ್ತೀರಾ? ಕಟ್ಟಾಕಾಗಿ ಮತ್ತೆ ಮೇಕಪ್ ಅನ್ನು ಕಟ್ಟಾಕ್ತೀವಿ, ಕಟ್ಟಾಕಿ ಮತ್ತೆ ಅದೇ ಹಿಂಡಿ ಎಲ್ಲ ಕೊಟ್ಬಿಟ್ಟು ಮುಸ್ರೆ ಇರುತ್ತೆ, ಮುಸ್ರೆನೆಲ್ಲ ಅದು ಕೊಟ್ಬಿಟ್ಟು ಹಾಲು ಕರ್ಕೊಂಡು ಮತ್ತೆ ಡೈರಿಗೆ ಹಾಕ್ತಾರೆ. ಆಮೇಲೆ ಮತ್ತೆ ಮಾಮೂಲು ರನ್ನೈಟ್ ಒಣಲ್ ಹಾಕ್ತೀರಾ? ಈಗ ಈ ಮತ್ತೆ ಮುಂದೆ ಇನ್ನು ಜಾಸ್ತಿ ಮಾಡ್ಬೇಕನ್ನೋ ಒಂದು ಆಸೆ ಇದೆ? ಆಸೆ ಇದೆ ಸರ್, ಮಾಡ್ಬೇಕು ಅಂತ. ಈಗ ನಾವು ಪ್ರೇರಣಾ ಸಂಘ ಅಂತ ಮಾಡ್ಕೊಂಡಿದ್ದೀವಿ, ಅಲ್ಲಿ ಹತ್ತು ಜನ ಇದೀವಿ. ಹತ್ತು ಜನ ಸಂಘ ಚೆನ್ನಾಗಿ ನಡ್ಕೊಂಡು. ಎಷ್ಟು ದಿವಸಕ್ಕೊಂದ್ಸಲ ಕೂತ್ಕೊಳ್ತೀರಾ? ವಾರಕ್ಕೊಂದ್ಸಲ. ಇದರಲ್ಲಿ ಕೂಡ ಮತ್ತೆ ನೀವು ಕಟ್ಟೋದು ಹಣ ಎಷ್ಟು ಜಮಾ ಮಾಡ್ತೀರಾ ವಾರಕ್ಕೆ? ನಾವೀಗ 100,000 ತಗೊಂಡ್ರೆ 1,200 ರೂಪಾಯಿ ಕಟ್ತೀವಿ ಎರಡು ವರ್ಷಕ್ಕೆ ಅಂತ. ಲೋನ್ ತಗೊಳ್ದೇ ಇರೋರು ಇದಾರೆ ಅಲ್ಲ ಅಂದ್ರೆ ಅವ್ರ ಎಷ್ಟು ಕಟ್ಟಬೇಕು? ಲೋನ್ ತಗೊಳ್ದೇ ಇರೋ ಬರೀ ಉಳಿತಾಯ ಅಷ್ಟೇ, 20 ರೂಪಾಯಿ ಅಂತ ಉಳಿತಾಯ ಮಾಡ್ಕೊಂಡು ವಾರ ವಾರ 20 ರೂಪಾಯಿ ಉಳಿತಾಯ ಕಟ್ಟಿ. ಲೋನ್ ಯಾರು ತಗೊಳ್ತಾರೆ ಅವ್ರು ಮಾತ್ರ ಲೋನ್ ಕಟ್ಕೊಂಡು ಹೋಗೋದು. ಮತ್ತೆ ಈಗ ತರಬೇತಿ ಅಂತಂದ್ರೆ ಈಗ ತಮ್ಮ ಹಾಲು ಉತ್ಪಾದಕ ಸಹಕಾರ ಸಂಘ ಏನ ತರಬೇತಿ ಕೊಟ್ಟಿದ್ದಾರಾ? ಜಾನುಗಳನ್ನ ಈ ತರ ನೋಡ್ಕೋಬೇಕು, ಕರುಗಳನ್ನ ಈ ತರ ಪಾಲನೆ ಮಾಡ್ಬೇಕು, ಆಹಾರ ಈ ತರ ಕೊಡ್ಬೇಕು. ಡಾಕ್ಟರ್ಗಳು ಬರ್ತಾರೆ ಸರ್, ಅವರು ಹೇಳ್ತಾರೆ ಹಿಂಗ್ ನೋಡ್ಕೋಬೇಕು, ಕೊಟ್ಟು ಎಲ್ಲ ಕ್ಲೀನ್ ಆಗಿ ಇಟ್ಕೋಬೇಕು, ಹಸು ಕರು ಇಷ್ಟ ಹಾಕ್ಬೇಕು, ಜಾಸ್ತಿ ಹಾಕ್ಬಾರ್ದು, ಅವಕ್ಕೆಲ್ಲ ಆರೋಗ್ಯ ಹಾಳಾಗುತ್ತೆ, ಇಷ್ಟೇ ಕ್ರಮದಲ್ಲೇ ಹಾಕ್ಬೇಕು ಅಂತ ಹೇಳ್ತಾರೆ. ತರಬೇತಿಯನ್ನು ಹೋಗ್ಲಿಲ್ಲ ನೀವು? ಇಲ್ಲ ಸರ್. ಅಂದ್ರೆ ಈ ತರ 3-4 ದಿವಸ ತರಬೇತಿ ಕೊಡ್ತಾರೆ ನೋಡಿ, ಊಟ ವಸತಿ ಎಲ್ಲ ಕೊಟ್ಬಿಟ್ಟು. ನಾವು ಹೋಗಿಲ್ಲ ಸರ್. ನೀವು ಹೋಗಿಲ್ಲ? ಮತ್ತೆ ಈಗ ಕಾಯಿಲೆ ಕಸಾಲೆಗೆ ಬಂದ್ರೆ ಡಾಕ್ಟರ್ನೇ ಕರೀತಾರೆ, ಡೈರಿ ಡಾಕ್ಟರ್? ಈ ಸರ್ಕಾರಿ ಆಸ್ಪತ್ರೆ ಗವರ್ಮೆಂಟ್ ಡಾಕ್ಟರ್ನು ಬರ್ತಾರೆ ಕೆಲವರು, ಡೈರಿದ ಏನಾರಪ್ಪಿದ್ರೆ ಲೇಟ್ ಆಯ್ತು ಅಂದ್ರೆ ಗವರ್ಮೆಂಟ್ ಡಾಕ್ಟರ್ ಫೋನ್ ನಂಬರ್ ಇಟ್ಕೊಂಡಿರ್ತೀವಿ, ಅವ್ರಿಗೆ ಫೋನ್ ಮಾಡಿ ಹೇಳಿದ್ರೆ ಬರ್ತಾರೆ, ಬಂದು ನೋಡಿ ಹೇಳು. ಆಮೇಲೆ ಈಗ ಕೇವಲ ಡೈರಿಗೆ ಮಾತ್ರ ಹಾಲು ಹಾಕ್ತಿರೋ ಇಲ್ಲ ಮೊಸರು ಮಜ್ಜಿಗೆ? ನಾವು ಮನೆ ಪೂರ್ತಿಗಷ್ಟೇ ಮೊಸರು ಮಾಡ್ಕೋತೀವಿ, ಮಜ್ಜಿಗೆ ತುಪ್ಪ ಏನು ಮಾಡೋದು, ಮೊಸರು ಮಜ್ಜಿಗೆ ಮನೆ ಪೂರ್ತಿ ಅಷ್ಟೇ, ಮಾರೋ ಅಂತದ್ದೇನಿಲ್ಲ. ಮಾರುವಂತ ವ್ಯವಸ್ಥೆ ಏನಿಲ್ಲ. ಇದ್ರ ಜೊತೆಗೆ ಈಗ ಮತ್ತೆ ಬೇರೆ ಈಗ ಹಂದಿ ಸಾಕಾಣಿಕೆ ಆಗ್ಲಿ, ಕುರಿ ಆಡು ಸಾಕಾಣಿಕೆ ಆಗ್ಲಿ, ಇದ್ರ ಬಗ್ಗೆ ಏನಾದ್ರು ಮಾಡ್ಬೇಕನ್ನೋದು? ಇಲ್ಲ, ಒಂದ್ ಸ್ವಲ್ಪ ದಿವಸ ಆಡ್ ಸಾಕಿದ್ವಿ ಸರ್, ಆಡ್ ಸಾಕಿ ಆಮೇಲೆ ನೋಡ್ಕೊಳಕ್ ಆಗಲ್ಲ ಅನ್ಬಿಟ್ಟು. ಜನ ಬೇಕು, ಅದಕ್ಕೆ ಜನ ಬೇಕಲ್ಲ, ಇಬ್ರೆ ಅಲ್ವಾ ಇರೋದು, ಹಂಗಾಗಿ ಹಸುದೇ ಮುಂದುವರ್ಸ್ಕೊಂಡು ಹೋದ್ವಿ ಅದನ್ನ. ಹಂಗೆ ಯಾಕಂತಂದ್ರೆ ಆಡು ಅದು ಎಲ್ಲೆಲ್ಲಿ ಸೊಪ್ಪು ಸಿಗುತ್ತೆ ಅಲ್ಲೆಲ್ಲ ಓಡ್ಬೇಕಾಯ್ತದೆ, ಜೊತೆಗೆ ಹೋಗ್ತಾ ಇರ್ಬೇಕಾಯ್ತದೆ ಅಲ್ಲ. ಇತ್ತೀಚಿನ ದಿನಗಳಲ್ಲಿ ನಾವು ಮನೆಯಲ್ಲಿ ಕೂಡ ಒಂದು ಸ್ಟಾಲ್ ಪದ್ಧತಿ ಅಂತ ಹೇಳಿ, ಅಂದ್ರೆ ಮನೆಯಲ್ಲಿ ಹಸುಗಳು ಹೆಂಗೆ ನಾವು ಸಾಕ್ತಿವಲ್ಲ ಒಂದು ಕೂಡ ಹಾಕ್ಬಿಟ್ಟು, ಆ ತರಾನೇ ಸಾಕೋ ಒಂದು ಪದ್ಧತಿ ಇದೆ. ಅದು ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ ಅನ್ಸುತ್ತೆ, ಅಂದ್ರೆ ಬೇರೆ ಯಾರು ಮಾಡಿದ್ದಾರೆ ಜಾಸ್ತಿ ಪ್ರಮಾಣದಲ್ಲಿ, ಒಂದು 50-60 ಸಾಕೋದಾದ್ರೆ ಆ ತರದ್ ಮಾಡ್ಬಹುದು, ಒಂದ್ 4-5 ಆತಂದ್ರೆ ಆಗೋದಿಲ್ಲ. ಅಂದ್ರೆ ಮೊದ್ಲು ಅಂದ್ರೆ ಒಂದ್ 15 ಇದ್ವು ಸರ್ ಅವಾಗ, ಅಂದ್ರೆ ನಮ್ಮ ಅತ್ತೆ ಮಾವ ಎಲ್ಲ ಇದ್ರಲ್ಲ ಆ ಟೈಮ್ ಅಲ್ಲಿ ಅವರು ನೋಡ್ತಾ ಇದ್ರು, ಅವಾಗೆಲ್ಲ ಇತ್ತು ಒಂದ್ 15 ಸಾಕೊಂಡಿದ್ವಿ. 15 ಸಾಕೊಂಡಿದ್ರಿ? ಆಮೇಲೆ ತೆಗ್ದ್ರಿ? ಇಲ್ಲ, ಆಮೇಲೆ ಬಿಟ್ಬಿಟ್ಟು. ಈಗ ಇದರಲ್ಲಿ ಹೇಗೆ ಈಗ ಕರುಗಳನ್ನ ಮತ್ತೆ ವಯಸ್ಸಾಗಿದ್ರನ್ನ ತೆಗೆದು ಮತ್ತೆ ಹೊಸದನ್ನ ತಗೊಳ್ತೀರಾ ಅಥವಾ ಯಾವ ರೀತಿಯಿಂದ ಕರುಗಳನ್ನೇ ಮತ್ತೆ ಮುಂದೆ ಇದು ಮಾಡ್ತೀರಾ? ಕರುಗಳನ್ನ ಬೆಳೆಸ್ಕೊಂಡು ಹೋಗಿದೀವಿ, ಸಂಘದಿಂದ ತಗೊಂಡು ಅಭಿವೃದ್ಧಿ ಮಾಡ್ಕೊಂಡಿದೀವಿ, ಮತ್ತೆ ಅದೊಂದು ಸ್ವಲ್ಪ ಏಜ್ ಆಯ್ತು ಅಂತ ಅಂದ್ರೆ ಅವನ್ನ ಸೇಲ್ ಮಾಡ್ಬಿಟ್ಟು ಇದ್ ಮಾಡಿ ಇನ್ನು ಹೊಸದನ್ನ ಮತ್ತೆ ತಗೊಳ್ತೀರಾ? ತಗೊಂಡು ಇದು ಹೈನು ಉದ್ಯಮದಲ್ಲೇ ಮುಂದುವರಿಯುತ್ತೆ? ನಾವಿರೋದೇ ಹೈನು ಉದ್ಯಮದಲ್ಲೇ ನಾವು ಮುಂದುವರಿಯುತ್ತೆ, ನಮ್ಮ ಸಂಸಾರ ನಡೀತಾ ಇರೋದೇ ಹೈನುಗಾರಿಕೆಯಿಂದನೇ ಸರ್. ಮಕ್ಕಳ ಒಂದು ವಿದ್ಯಾಭ್ಯಾಸ ಕೂಡ ಅದ್ರ ಮೇಲೆ. ಇದ್ರ ಜೊತೆಗೆ ಈಗ ಏನು ರಾಜ್ಯ ಸರ್ಕಾರದ ಒಂದು ಏನು ಗೃಹಲಕ್ಷ್ಮಿ ಬರುತ್ತೆ ಸರ್? ಬರುತ್ತೆ. ಅದ್ರ ಯಾವಾಗಿಂದನು ಮಿಸ್ ಆಗಿಲ್ಲ, ಕರೆಕ್ಟ್ ಆಗಿ ಬರ್ತಾ ಇದೆ. ಕರೆಕ್ಟ್ ಆಗಿ ಬರುತ್ತೆ. ಗೃಹಲಕ್ಷ್ಮಿ ಕೂಡ ತಮಗೆ ಅನುಕೂಲ ಆಗಿದೆ. ಜೊತೆಗೆ ಈಗ ಹೆಚ್ಚಿನ ಒಂದು ಜಾನುವಾರುಗಳನ್ನ ಸಾಕ್ಬೇಕು, ಇನ್ನು ಹೆಚ್ಚಿನ ಒಂದು ಬೇರೆ ಒಂದು ಏನಾದ್ರು ಮಾಡ್ಬೇಕು ಅಂತಂತ ಹೇಳಿ ಆ ತರದ ಏನಾದ್ರು ಯೋಚನೆ ಇದೆ ನಿಮ್ಗೆ? ಅಂತ ಬೇರೆದೇನಿಲ್ಲ ಸರ್, ಅದೇ ಹಸುಗಳನ್ನೇ ಇನ್ನೊಂದ್ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೇಕು ಅಂತ ಹೇಳಿ. ಈಗ ಮಗ ಜಾಸ್ತಿ ಓದ್ತಾ ಇದ್ದಾನೆ, ಅದಕ್ಕೆಲ್ಲ ಸ್ವಲ್ಪ ದುಡ್ಡು ಬೇಕಾಗಲ್ಲ, ಹಾಗಾಗಿ ಅದನ್ನೇ ತಗೊಂಡು ಇಂಪ್ರೂವ್ ಮಾಡ್ಕೋಬೇಕು ಅಂತ. ಒಟ್ಟಾರೆಯಾಗಿ ಸಂಘದಿಂದ ಯಾವ ರೀತಿಯಿಂದ ತಮಗೆ ಅನುಕೂಲ ಆಗಿದೆ ಮೇಡಮ್? ಸಂಘದಿಂದ ತುಂಬಾ ಅನುಕೂಲ ಆಗಿದೆ ಸರ್, ಅನುಕೂಲ ಆಗಿದೆ, ಅನುಕೂಲ ಇಲ್ಲ ಅಂತ ಹೇಳಕ್ಕಾಗಲ್ಲ. ಆಗಿದೆ, ತುಂಬಾ ಅನುಕೂಲ, ತುಂಬಾ ಅನುಕೂಲ ಆಗಿದೆ. ಸಂಘ ಸೇರ್ಕೊಂಡು ಸಂಘ ಒಂದು ಮಾಡ್ಕೊಂಡು ಈ ತರದ್ದು ಚಟುವಟಿಕೆಗಳಲ್ಲಿ ನಾವು ತೊಡಗಿಸಿಕೊಂಡ್ರೆ ತುಂಬಾ ಒಳ್ಳೇದು. ಒಳ್ಳೇದು ಸರ್. ಧನ್ಯವಾದ ವರಲಕ್ಷ್ಮಿಯವರೇ, ಇದುವರೆಗೆ ತಾವು ತಮ್ಮ ಒಂದು ಅನುಭವಗಳನ್ನ, ಅಂದ್ರೆ ಏನು ಜಾನುವಾರು ಸಾಕಾಣಿಕೆ ಮಾಡ್ತಾ ಇದ್ದೀರಾ ಹೈನುಗಾರಿಕೆಗೋಸ್ಕರ, ಆಮೇಲೆ ಇದರ ಮೇಲೇನೆ ತಮ್ಮ ಜೀವನವನ್ನ ಒಂದು ಆಧಾರವಾಗಿ ಇದೆ ಅಂದ್ರೆ ಮಕ್ಕಳಿಗೆ ಓದಿಸೋದು ಯಾವುದೇ ಒಂದು ಒಳ್ಳೆ ಕೆಲಸಕ್ಕೆ ಇದರಿಂದ ತಾವು ಲಾಭ ಪಡಿತಾ ಇದ್ದೀರಾ, ಮತ್ತೆ ಸಂಘದಲ್ಲಿ ಕೂಡ ಸಕ್ರಿಯವಾಗಿ ತೊಡಗಿಸಿಕೊಂಡು ಸಂಘದ ಚಟುವಟಿಕೆಗಳ ಬಗ್ಗೆ ಕೂಡ ತಾವು ಹೇಳ್ತಾ ಇದ್ದೀರಾ. ಭದ್ರಾವತಿ ಆಕಾಶವಾಣಿಗೆ ಬಂದು ಈ ಮಾಹಿತಿ ನೀಡಿದಕ್ಕೆ ತಮಗೆ ಇನ್ನೊಮ್ಮೆ ಧನ್ಯವಾದ ಹಾಗೂ ನಮಸ್ಕಾರ. ಥ್ಯಾಂಕ್ ಯು ಸರ್, ನಮಸ್ತೆ. ಇದುವರೆಗೂ ಹೈನುಗಾರಿಕೆಯ ಅನುಭವಗಳನ್ನು ಕುರಿತು ಭದ್ರಾವತಿ ತಾಲೂಕು ಹೊಸ ನಂಜಾಪುರದ ವರಲಕ್ಷ್ಮಿ ಅವರೊಡನೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ಎಸ್ ಎಂ ಸುಧಾಕರ್. ಇನ್ನು ಮುಂದೆ ಕೇಳೋಣ ಮಾವಿನ ಬೆಳೆಗಳ ಸಸ್ಯ ಸಂರಕ್ಷಣೆಯ ಕ್ರಮಗಳನ್ನು ಕುರಿತು ಡಾಕ್ಟರ್ ಎಸ್ ಎಂ ಸುಧಾಕರ್ ಅವರಿಂದ ಮಾಹಿತಿಯನ್ನ. ಮಾವಿನ ಹಣ್ಣಿನಿಂದ ಕೂಡಲೇ ಬಾಯಲ್ಲಿ ನೀರು ಬರುವುದು ಸ್ವಾಭಾವಿಕ ಅಲ್ವೇ? ಆದರೆ ಬೆಳೆಗಾರರು ಉತ್ತಮ ಗುಣಮಟ್ಟದ ಹಾಗೂ ಅಧಿಕ ಇಳುವರಿಯ ಮಾವನ್ನು ಬೆಳೆದಾಗ ಮಾತ್ರ ಇದು ಹೆಚ್ಚು ಸಫಲವೆನಿಸುತ್ತದೆ. ಹಣ್ಣು ಕೆಡಲು ಹಲವಾರು ಕಾರಣಗಳಾದರೂ ಕೀಟಪೀಡೆಗಳ ಹಾವಳಿಯಿಂದ ಅಪಾರ ನಷ್ಟವಾಗುತ್ತದೆ. ಕಾಯಿಗಳು ಹಣ್ಣಾಗುವ ಮುನ್ನ ಪೀಡಿಸುವ ನೊಣಗಳನ್ನು ಮತ್ತು ಇತರೆ ಪೀಡೆಗಳನ್ನು ನಿಯಂತ್ರಿಸುವುದರ ಮೂಲಕ ಕೈಗೆ ಬಂದ ತುತ್ತು ಬಾಯಿಗೆ ಬರುತ್ತದೆ. ಹಣ್ಣುಗಳ ರಾಜ ಎಂದೇ ಹೆಸರಾದ ಮಾವು ಉಷ್ಣವಲಯದ ಹಣ್ಣುಗಳಲ್ಲಿ ಪ್ರಮುಖವಾದದ್ದು. ಮಾವಿನ ಗಿಡಗಳನ್ನು ಸುಮಾರು 9,000 ವರ್ಷಗಳಿಂದಲೂ ನಮ್ಮ ದೇಶದಲ್ಲಿ ಬೆಳೆಯಲಾಗುತ್ತಿದೆ. ಇದು ನಮ್ಮ ರಾಷ್ಟ್ರೀಯ ಹಣ್ಣಿನ ಬೆಳೆಯಾಗಿದ್ದು ಕರ್ನಾಟಕದಲ್ಲಿ ಮಾವನ್ನು ಬೆಳೆಯುವ ಪ್ರದೇಶವು ಗಣನೀಯವಾಗಿ ಹೆಚ್ಚುತ್ತಿದೆ. ಮಾವು ರುಚಿಕರ ಮತ್ತು ರಸಭರಿತ ಹಣ್ಣಾಗಿದ್ದು ಅಧಿಕ ಪ್ರಮಾಣದ ವಿಟಮಿನ್ ಎ ಮತ್ತು ಸಿ ಹೊಂದಿರುವುದಲ್ಲದೆ ಅನೇಕ ಔಷಧೀಯ ಗುಣಗಳನ್ನು ಪಡೆದಿದೆ. ಮಾವಿನ ಹಣ್ಣುಗಳನ್ನು ತಾಜಾ ರೂಪದಲ್ಲಿ ಹಾಗೂ ಸಂಸ್ಕರಿಸಿದ ರೂಪದಲ್ಲಿ ಉಪಯೋಗಿಸುತ್ತಾರೆ. ಮಾವಿನ ಹಣ್ಣು ಮತ್ತು ಇತರೆ ಸಂಸ್ಕರಿತ ಉತ್ಪನ್ನಗಳನ್ನು ಹೊರದೇಶಗಳಿಗೆ ಅತ್ಯಧಿಕ ಪ್ರಮಾಣದಲ್ಲಿ ರಫ್ತು ಮಾಡಲಾಗುತ್ತಿದೆ. ಮಾವಿನ ಹಣ್ಣಿಗೆ ಅಧಿಕ ಬೇಡಿಕೆ ಇದ್ದು ಸಂಸ್ಕರಿತ ಮಾವಿನ ಹಣ್ಣಿನ ರಸ, ಜಾಮ್ ಮತ್ತು ಉಪ್ಪಿನಕಾಯಿಗಳ ಬೇಡಿಕೆ ಹೆಚ್ಚುತ್ತಲೇ ಇದೆ. ಭಾರತದಲ್ಲಿನ ಒಟ್ಟು ಹಣ್ಣಿನ ಉತ್ಪಾದನೆಯಲ್ಲಿ ಶೇಕಡ 25% ಭಾಗ ಮಾವಿನ ಹಣ್ಣಿನದು. ಭಾರತದಿಂದ ರಫ್ತಾಗುವ ಎಲ್ಲಾ ಬಗೆಯ ತಾಜಾ ಹಣ್ಣುಗಳಲ್ಲಿ ಒಟ್ಟು ರಫ್ತಿನ ಶೇಕಡ 40% ಪಾಲು ಮಾವಿನ ಹಣ್ಣಿನದು ಇರುವುದು. ಈ ಬೆಳೆ ಇನ್ನಷ್ಟು ಲಾಭದಾಯಕವಾಗಬೇಕಾದರೆ ಆಧುನಿಕ ಬೇಸಾಯ ಪದ್ಧತಿಗಳನ್ನು ಅನುಸರಿಸುವುದು, ಅದರಲ್ಲೂ ರೋಗ ಮತ್ತು ಕೀಟಗಳಿಂದ ಈ ಬೆಳೆಯನ್ನು ಸಮರ್ಪಕವಾಗಿ ಕಾಪಾಡುವುದು ಅತಿ ಮುಖ್ಯ. ರೋಗ ಕೀಟಗಳ ಹಾವಳಿಯಿಂದ ಮತ್ತು ಇತರೆ ನ್ಯೂನತೆಗಳಿಂದ ಫಸಲು ಹೆಚ್ಚು ನಷ್ಟವಾಗುವುದು. ಶಿಫಾರಸು ಮಾಡಿದ ಹತೋಟಿ ಕ್ರಮಗಳನ್ನು ಕೈಗೊಂಡರೆ ಹೆಚ್ಚಿನ ಲಾಭ ಪಡೆಯಬಹುದು. ಇದಕ್ಕೆ ಬಾಧಿಸುವ ಮುಖ್ಯವಾದ ಕೀಟಗಳು ಹಾಗೂ ರೋಗಗಳ ಹತೋಟಿ ಕ್ರಮಗಳಿಗೆ ಬಂದರೆ ಮಾವಿನ ಜಿಗಿಹುಳು. ಈ ಕೀಟವು ನಸು ಹಳದಿ ಬಣ್ಣದಾಗಿರುತ್ತದೆ. ಇವು ಮಾವು ಹೂವಾಡುವ ಸಮಯದಲ್ಲಿ ಅಂದರೆ ನವೆಂಬರ್ ತಿಂಗಳಿನಿಂದ ಫೆಬ್ರವರಿಯಲ್ಲಿ ಜಾಸ್ತಿಯಾಗಿ ಕಾಣಿಸಿಕೊಳ್ಳುತ್ತವೆ. ಹೆಣ್ಣು ಜಿಗಿಹುಳುಗಳು ಹೂ ಮಗ್ಗುಗಳಲ್ಲಿ ಹಾಗೂ ಹೂಗೊಂಚಲಿನ ದೇಟುಗಳಲ್ಲಿ ತತ್ತಿಗಳನ್ನು ಚುಚ್ಚಿ ಇಡುತ್ತದೆ. ಮರಿ ಮತ್ತು ಪ್ರೌಢ ಕೀಟಗಳು ಹೂ ಮತ್ತು ಮಗ್ಗುಗಳಿಂದ ರಸವನ್ನು ಹೀರುತ್ತವೆ. ನಿರ್ವಹಣಾ ಕ್ರಮವಾಗಿ ಮಾವಿನ ಮರಗಳನ್ನು 6x6 ಅಥವಾ 12x12 ಮೀಟರ್ ಅಂತರದಲ್ಲಿ ನಾಟಿ ಮಾಡಬೇಕು. ಹೂ ಬಿಡುವುದಕ್ಕಿಂತ ಮುಂಚೆ ಹಾಗೂ ಕಾಯಿ ಕಟ್ಟಿದ ಕೂಡಲೇ ನಿಯಂತ್ರಣಕ್ಕಾಗಿ ಗಿಡಗಳಿಗೆ 4 g ಕಾರ್ಬಾರಿಲ್ 50 WP ಅಥವಾ 2 mL ಮೆಲಾಥಿಯಾನ್ 50 EC ಅಥವಾ 0.25 g ಥಯೋಮಿಥಾಕ್ಸಾಮ್ 25 WP ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಬೇಕು. ಅವಶ್ಯವಿದ್ದಲ್ಲಿ ಇದೇ ಸಿಂಪರಣೆಯನ್ನ ಪುನಃ ತೆಗೆದುಕೊಳ್ಳಬೇಕು. ಮಾವಿನ ಮೂತಿ ಹುಳು ಅಥವಾ ಓಟೆ ಕೊರಕ, ಈ ಕೀಟವು ಮಾವಿನ ಹಣ್ಣಿನ ಮೇಲೆ ಮಾತ್ರ ಬರುತ್ತದೆ. ಹೆಣ್ಣು ಕೀಟವು ಕಾಯಿಗಳ ಮೇಲೆ ಸ್ವಲ್ಪ ಕುಳಿಯನ್ನು ಮಾಡಿ ಮೊಟ್ಟೆ ಇಡುತ್ತದೆ. ಸಣ್ಣ ಮರಿ ತಿರುಳನ್ನು ಕೊರೆದು ಮೃದುವಾಗಿರುವ ಬೀಜದ ಒಳಗೆ ಸೇರುತ್ತದೆ. ಪ್ರೌಢ ಕೀಟ ಹಣ್ಣಿನಿಂದ ಹೊರಬರುವಾಗ ಹಿಕ್ಕೆಯಿಂದಾಗಿ ಹಣ್ಣನ್ನು ಹಾಳು ಮಾಡುತ್ತದೆ. ನಿರ್ವಹಣಾ ಕ್ರಮಕ್ಕೆ ಬಂದರೆ ಕೆಳಗೆ ಬಿದ್ದ ಹಣ್ಣುಗಳನ್ನು ಆರಿಸಿ ನಾಶಪಡಿಸಬೇಕು ಹಾಗೂ ನವೆಂಬರ್ ಮತ್ತು ಮಾರ್ಚ್ ನಲ್ಲಿ ಮಾವಿನ ಮರದ ಕೆಳಗೆ ಉಳುಮೆಯನ್ನ ಮಾಡಬೇಕು. ಪ್ರತಿ ಲೀಟರ್ ನೀರಿಗೆ 1 mL ಪೆಂಥಿಯಾನ್ 100 EC ಬೆರೆಸಿ ಮಾರ್ಚ್ ತಿಂಗಳಿನ 2nd ವಾರದಲ್ಲಿ ಸಿಂಪರಣೆಯನ್ನ ಮಾಡಬೇಕು. ಈ ಸಿಂಪರಣೆಯನ್ನು 3 ವಾರಗಳ ನಂತರ ಮತ್ತೆ ಪುನರಾವರ್ತಿಸಬೇಕು. ರೆಂಬೆ ಕುಡಿ ಕೊರಕ, ಈ ಕೀಟದ ಹಾವಳಿ ಆಗಸ್ಟ್ನಿಂದ ಅಕ್ಟೋಬರ್ ವರೆಗೆ ಹೆಚ್ಚು ಇರುತ್ತದೆ. ಹೆಣ್ಣು ಪತಂಗವು ಎಳೆಯ ಎಲೆಗಳ ಮೇಲೆ ತತ್ತಿಗಳನ್ನು ಇಡುತ್ತದೆ. ಹುಳುಗಳು ರೆಂಬೆಯ ಮೇಲೆ ಬಲೆಯನ್ನು ಹೆಣೆದು ಅದನ್ನು ಕೊರೆದು ತಿನ್ನುವುದರಿಂದ ರೆಂಬೆಗಳನ್ನು ಒಣಗುವಂತೆ ಮಾಡುತ್ತದೆ. ನಿರ್ವಹಣಾ ಕ್ರಮವಾಗಿ ಒಣಗಿದ ರೆಂಬೆಗಳನ್ನು ಕತ್ತರಿಸಿ ಸುಡಬೇಕು ಮತ್ತು 1 ಲೀಟರ್ ನೀರಿಗೆ 4 ಗ್ರಾಂ ಕಾರ್ಬರಿಲ್, 50 WP ಅಥವಾ 1.7 ಮಿಲಿಲೀಟರ್ ಡೈಮಿಥೋಯೇಟ್ 30 ECN ಬೆರೆಸಿ ಹೊಸ ಚಿಗುರು ಬಂದಾಗ ಸಿಂಪಡಿಸಬೇಕು. ಈ ಸಿಂಪರಣೆಯನ್ನು 15 ದಿನಗಳ ನಂತರ ಪುನರಾವರ್ತಿಸಬೇಕು. ಹಿಟ್ಟು ತಿಗಣೆ ಹುಳದ ಬಾಧೆಗೆ ಬಂದರೆ ಬಿಳಿ ಹಿಟ್ಟಿನಂತಹ ತಿಗಣೆಗಳು ಎಲೆಯ ಎಲೆಗಳಿಂದ, ಹೂಗೊಂಚಲಿನಿಂದ ಮತ್ತು ಹಣ್ಣಿನ ತೊಟ್ಟಿನ ಭಾಗದಿಂದ ರಸ ಲೀಟರ್ ಮಿಥೈಲ್ ಯೂಜಿನಾಲ್ ಮತ್ತು 1 ಮಿಲಿಲೀಟರ್ ಮೆಲಾಥಿಯಾನ್ 50 EC ಬೆರೆಸಿದ ದ್ರಾವಣ ಬಳಸಬೇಕು. ಪ್ರತಿ ಬಲೆಗೆ 100 ಮಿಲಿಲೀಟರ್ ದ್ರಾವಣ ಉಪಯೋಗಿಸಬೇಕು, ಇಲ್ಲವೇ ಪ್ರತಿ ಲೀಟರ್ ನೀರಿಗೆ 4 ಗ್ರಾಂ ಕಾರ್ಬರಿಲ್, 50 WP ಅಥವಾ 1.7 ಮಿಲಿಲೀಟರ್ ಡೈಮಿಥೋಯೇಟ್ 30 ECN 10 ಗ್ರಾಂ ಬೆಲ್ಲದೊಂದಿಗೆ ಬೆರೆಸಿ ಹಣ್ಣು ಮಾಗುವ ಅವಧಿಯಲ್ಲಿ ಸಿಂಪಡಣೆ ಮಾಡಬೇಕು. ಇನ್ನು ರೋಗಗಳ ಒಂದು ಲಕ್ಷಣಗಳಿಗೆ ಬಂದರೆ ಬೂದಿ ರೋಗ, ಇದು ಹೂ ಹಾಗೂ ಕಾಯಿ ಬಿಡುವ ಹಂತದಲ್ಲಿ ಹೆಚ್ಚಾಗಿ ಕಂಡು ಬರುವ ಈ ರೋಗ. ಈ ರೋಗದ ತೀವ್ರತೆಯು ರಾತ್ರಿಯಲ್ಲಿ ಕಡಿಮೆ ತಾಪಮಾನ ಹಾಗೂ ಹಗಲಿನಲ್ಲಿ ಹೆಚ್ಚು ತಾಪಮಾನ ಇರುವಂತಹ ಚಳಿಗಾಲದ ವಾತಾವರಣದಲ್ಲಿ ಹೆಚ್ಚಾಗುವುದು. ಹೂಗೊಂಚಲುಗಳ ಮೇಲೆ ಬಿಳಿ ಬಣ್ಣದ ಶಿಲೀಂಧ್ರದ ಒಯಿಡಿಯಂ ಮೆಂಜಿಫರೈ ಎಂಬ ಶಿಲೀಂಧ್ರದಿಂದ ಬೆಳವಣಿಗೆಯಾಗಿ ನಂತರ ಸಣ್ಣ ಕಾಯಿ, ಎಲೆ ಹಾಗೂ ರೆಂಬೆಗಳ ಮೇಲೆ ಇದೇ ಲಕ್ಷಣಗಳು ಕಂಡುಬಂದು ರೋಗ ಪೀಡಿತ ಹೂಗಳು ಉದುರುವುದಲ್ಲದೆ ಎಳೆಯ ಕಾಯಿಗಳು ಸಂಪೂರ್ಣವಾಗಿ ರೋಗದಿಂದ ಆವೃತವಾಗಿ ಉದುರುತ್ತವೆ. ನಿರ್ವಹಣಾ ಕ್ರಮಗಳಿಗೆ ಬಂದರೆ ಹೂ ಬಿಡುವ ಮೊದಲು ಹಾಗೂ ಕಾಯಿ ಕಟ್ಟುವ ಹಂತದಲ್ಲಿ 1 ಮಿಲಿಲೀಟರ್ ಟ್ರೈಡಾಮಾರ್ಫ್ 50 EC ಅಥವಾ 1 ಗ್ರಾಂ ಥಿಯೋಫಿನೇಟ್ ಮಿಥೈಲ್ ಅಥವಾ 3 ಗ್ರಾಂ ಗಂಧಕ ಅಥವಾ 1 ಗ್ರಾಂ ಟ್ರೇಡಿಮೆಫಾಸ್ ಅಥವಾ 2 ಗ್ರಾಂ ಕಾರ್ಬನ್ ಡೈಜಿಮ್ 50 WP ಅಥವಾ 1 ಮಿಲಿಲೀಟರ್ ಡೈಫೆನ್ಕೊನಜಾಲ್ 25 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ರೋಗದ ತೀವ್ರತೆಗೆ ಅನುಗುಣವಾಗಿ 3 ಸಿಂಪರಣೆಗಳನ್ನ 10 ರಿಂದ 15 ದಿನಗಳ ಅಂತರದಲ್ಲಿ ಮಾಡುವುದರಿಂದ ಈ ರೋಗದ ಹತೋಟಿಯನ್ನ ಮಾಡಬಹುದು. ಇನ್ನು ಚಿಬ್ಬು ರೋಗ, ಕೊಲೆಟೋಟ್ರಕಮ್ ಗ್ಲಿಯೋಸ್ಪೊರೈಡಿಸ್ ಎಂಬ ಶಿಲೀಂಧ್ರದಿಂದ ಉಂಟಾಗುವ ಈ ರೋಗವು ಎಲೆ, ಹೂಗೊಂಚಲು, ಸಣ್ಣ ಟೊಂಗೆಗಳು ಹಾಗೂ ಹಣ್ಣುಗಳ ಮೇಲೆ ಕಂಡುಬರುವುದು. ಎಲೆಗಳ ಮೇಲೆ ಸಣ್ಣ ಕಂದು ಬಣ್ಣದ ಚುಕ್ಕೆಗಳು ಪ್ರಾರಂಭವಾಗಿ ನಂತರ ಕಪ್ಪು ಬಣ್ಣಕ್ಕೆ ತಿರುಗುವುವು. ಎಲೆಗಳ ಮಧ್ಯದಲ್ಲಿ ಸಣ್ಣ ರಂಧ್ರಗಳು ಕಾಣುವುದಲ್ಲದೆ ಎಲೆಗಳ ಅಂಚುಗಳು ಒಣಗಿ ನಂತರ ಉದುರುವುದು. ಎಳೆಯ ಇಲ್ಲವೇ ಹೊಸ ಟೊಂಗೆಗಳ ತುದಿಗಳು ಕಂದು ಕಪ್ಪು ಬಣ್ಣಕ್ಕೆ ತಿರುಗಿ ಒಣಗುವುವು. ಕೆಲವು ಸಲ ಹೊಸ ಚಿಗುರಿನ ಕಾಂಡದ ಮೇಲೆ ಈ ರೋಗ ಬಂದಾಗ ಗಿಡಗಳು ತುದಿಯಿಂದ ಒಣಗುವುದು ಕಂಡುಬರುವುದು. ಹೂಗಳಲ್ಲಿಯೂ ಕೂಡ ಕಂದು ಕಪ್ಪು ಬಣ್ಣದ ಮಚ್ಚೆಗಳು ಉಂಟಾಗಿ ಉದುರುವುದು. ಇದರಿಂದ ಕಾಯಿಗಳ ಇಳುವರಿ ಕಡಿಮೆಯಾಗುವುದು. ಮಾಗಿದ ಹಣ್ಣುಗಳ ಮೇಲೆ ಕಪ್ಪು ಬಣ್ಣದ ಚುಕ್ಕೆಗಳು, ಮಚ್ಚೆಗಳು ಹಾಗೂ ಕಣ್ಣೀರಿನ ಹನಿ ಹರಿಯುವ ಹಾಗೆ ಕಪ್ಪು ಬಣ್ಣದ ಲಕ್ಷಣಗಳು ಕಾಣುವುದು. ನಂತರ ಹಣ್ಣು ಕೊಳೆಯುವುದು. ಈ ರೋಗದ ಲಕ್ಷಣಗಳುಳ್ಳ ಹಣ್ಣುಗಳಿಗೆ ಮಾರುಕಟ್ಟೆಯಲ್ಲಿ ಯೋಗ್ಯ ಬೆಲೆ ಸಿಗುವುದಿಲ್ಲ. ನಿರ್ವಹಣಾ ಕ್ರಮಗಳಿಗೆ ಬಂದರೆ ಉದುರಿದ ರೋಗ ಪೀಡಿತ ಟೊಂಗೆ, ಎಲೆ, ಕಾಯಿಗಳನ್ನು ತೋಟದಿಂದ ತೆಗೆದು ನಾಶಪಡಿಸಬೇಕು. ಅಂದರೆ ತೋಟದ ಸ್ವಚ್ಛತೆಗೆ ಹೆಚ್ಚಿನ ಗಮನ ಹರಿಸಬೇಕು. ಹೂ ಬಿಡುವ ಹಂತದಲ್ಲಿ 1% ಬೋರ್ಡೋ ಮಿಶ್ರಣದ ಸಿಂಪರಣೆಯನ್ನು 15 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪಡಿಸಬೇಕು. ಹೂ ಬಿಡುವ ಹಂತದಲ್ಲಿ ಮಳೆಯಾದರೆ 2 ಗ್ರಾಂ ತಾಮ್ರದ ಆಕ್ಸಿಕ್ಲೋರೈಡ್ 50 WP ಜೊತೆಗೆ 2 ಗ್ರಾಂ ಜೈನೇಬ್ 75 WP ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಎಳೆಯ ಬಟಾಣಿ ಗಾತ್ರದ ಕಾಯಿಯ ಹಂತದಲ್ಲಿ 1 ಗ್ರಾಂ ಕಾರ್ಬನ್ ಡೈಜಿಮ್ 50 WP ಅಥವಾ 1 ಗ್ರಾಂ ಥಿಯೋಫಿನೇಟ್ ಮಿಥೈಲ್ ಅಥವಾ 1 ಗ್ರಾಂ ಬೆನೋಮಿಲ್ 50 WP ಅಥವಾ 1 ಮಿಲಿಲೀಟರ್ ಡೈಫೆನಕೊನಜಾಲ್ 10 WP ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಇದೇ ಸಿಂಪರಣೆಯನ್ನ 15 ದಿನದ ಅಂತರದಲ್ಲಿ ಪುನರಾವರ್ತಿಸಬೇಕು. ಇದರಿಂದ ಕೊಯ್ಲಿನ ನಂತರದಲ್ಲಿ ರೋಗದ ಹರಡುವಿಕೆಯನ್ನ ತಡೆಯಬಹುದು. ಹೂಗೊಂಚಲಿನ ವಿಕಾರತೆ ರೋಗ, ಈ ರೋಗದಲ್ಲಿ ಮುಖ್ಯವಾಗಿ 3 ಬಗೆಯ ಲಕ್ಷಣಗಳು ವಿವಿಧ ಹಂತಗಳಲ್ಲಿ ಕಂಡುಬರುವವು. ಮೊದಲನೆಯದಾಗಿ ಬಂಚಿಟಾಪ್ ಲಕ್ಷಣ, ಅಂದರೆ ಎಲೆಗಳು ಚಿಕ್ಕದಾಗಿ ಗುಂಪಾಗಿ ಬೆಳೆಯುವುದು. ಎರಡನೇದಾಗಿ ಎಲೆಗಳು ವಿಕಾರ ರೂಪವನ್ನು ಪಡೆದುಕೊಳ್ಳುವುದು. ಮೂರನೆಯದಾಗಿ ಹೂಗೊಂಚಲು ಚಪ್ಪಟೆಯಾಗಿ ಬೆಳೆಯುವು, ಕಾಯಿ ಬಿಡುವುದಿಲ್ಲ, ಬಿಟ್ಟರೂ ಕಾಯಿಗಳ ಬೆಳವಣಿಗೆಯಾಗುವುದಿಲ್ಲ. ಈ ರೋಗದ ಕಾರಣಗಳು ಮಣ್ಣಿನಲ್ಲಿ ತೇವಾಂಶದ ಕೊರತೆ, ಪೋಷಕಾಂಶಗಳ ಕೊರತೆ, ಶಿಲೀಂಧ್ರ ಫ್ಯೂಸೇರಿಯಂ ಹಾಗೂ ಮೈಟ್ ನುಸಿ ಕಾರಣವಾಗಿದೆ. ನಿರ್ವಹಣಾ ಕ್ರಮಗಳಿಗೆ ಬಂದರೆ ರೋಗ ಪೀಡಿತ ಹೂಗೊಂಚಲನ್ನ ಕತ್ತರಿಸಿ 1% ಬೋರ್ಡ ಮಿಶ್ರಣ ಲೇಪಿಸಬೇಕು. ಸಾವಯವ ಗೊಬ್ಬರದ ಜೊತೆಗೆ ಲಘು ಪೋಷಕಾಂಶಗಳನ್ನು ಒದಗಿಸಬೇಕು. ಸಸ್ಯ ಬೆಳವಣಿಗೆಯ ಹಾರ್ಮೋನ್ ಎನ್ ಎ 200 ppm ಸಿಂಪರಣೆ ಮಾಡಬೇಕು. 1 gram ಕಾರ್ಬನ್ ಡೈಜಿಮ್ 50 WP ಅಥವಾ 2 gram ಮ್ಯಾಂಕೋಜಬ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ದುಂಡಾಣು ಚುಕ್ಕೆ ರೋಗ, ಎಲೆಗಳ ಮೇಲೆ ಕಂದು ಬಣ್ಣದ ಚುಕ್ಕೆಗಳು, ಸುತ್ತಲೂ ಹಳದಿ ಬಣ್ಣದ ಚಿಹ್ನೆಗಳು ಕಾಣುತ್ತವೆ. ಎಳೆಯ ಕಾಯಿ ಹಾಗೂ ಬಲಿತ ಮಾವಿನ ಕಾಯಿಗಳಲ್ಲಿಯೂ ಆಳವಾದ ಕಂದು ಕಪ್ಪು ಬಣ್ಣದ ಚುಕ್ಕೆಗಳು ಕಂಡುಬರುವವು. ನಿರ್ವಹಣಾ ಕ್ರಮವಾಗಿ 0.5 gram ಸ್ಟೆಪ್ಟೋಸೈಕ್ಲಿನ್ ಸಲ್ಫೇಟ್ ಮತ್ತು 3 gram ತಾಮ್ರದ ಆಕ್ಸಿಕ್ಲೋರೈಡ್ 50 WP ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಈ ಎಲ್ಲಾ ರೋಗ ನಿರ್ವಹಣಾ ಕ್ರಮಗಳ ಜೊತೆಗೆ ರೈತರು ಗಮನದಲ್ಲಿಡಬೇಕಾದ ಅಂಶಗಳೆಂದರೆ, ಹಣ್ಣುಗಳನ್ನು ಕಟಾವು ಮಾಡುವ ಸಂದರ್ಭದಲ್ಲಿ ಯಾವುದೇ ರೀತಿಯ ಗಾಯಗಳಾಗದಂತೆ ನೋಡಿಕೊಳ್ಳಬೇಕು. ಹಣ್ಣುಗಳ ಶೇಖರಣೆ ಮಾಡುವಾಗ ರೋಗಗ್ರಸ್ತ ಹಣ್ಣುಗಳನ್ನು ರೋಗಮುಕ್ತ ಹಣ್ಣುಗಳಿಂದ ಬೇರ್ಪಡಿಸಬೇಕು. ಕಡಿಮೆ ಉಷ್ಣತೆಯಲ್ಲಿ ಶೇಖರಿಸುವುದು ಉತ್ತಮ. ಈಗ ಹೇಳಿದ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಅಳವಡಿಸಿಕೊಂಡಲ್ಲಿ ರೈತರು ಉತ್ತಮ ಗುಣಮಟ್ಟದ ಮಾವಿನ ಇಳುವರಿಯನ್ನ ಪಡೆಯಬಹುದಾಗಿದೆ. ಇದುವರೆಗೂ ಮಾವಿನ ಬೆಳೆಗಳ ಸಸ್ಯ ಸಂರಕ್ಷಣೆಯ ಕ್ರಮಗಳು ಈ ಕುರಿತು ಡಾಕ್ಟರ್ ಎಸ್ಎಂ ಸುಧಾಕರ್ ಅವರಿಂದ ಮಾಹಿತಿಯನ್ನ ಕೇಳಿದಿರಿ. ಇನ್ನು ಮುಂದೆ ಜನಪದ ಸಂಗೀತ ಕಾರ್ಯಕ್ರಮ. ಕಡೂರು ತಾಲೂಕು ನಾಗಗೊಂಡನಹಳ್ಳಿಯ ಶ್ರೀಮತಿ ಮಲ್ಲಮ್ಮ ಮತ್ತು ತಂಡದವರಿಂದ ಮದುವೆಯ ಪದವನ್ನು ಕೇಳೋಣ, ಬನ್ನಿ. ಬಾ ನಿಭತ್ತಿನಿಳೆ ಗಂಧವ ಇಳವೇರೆ ಗಂಗಾಗೆ ಗೋವರಾಗೆ ಗಂಗಾಮ್ಮ ನಡದ ಮಗನಿಯ ಭೂತಾಳೆ ವಾಣಿ ಸೋವ ಬಹುರ ಬಳಿಯ ಮನೆಯೊಳಗೆ ಸೋವ ಬಸುವೆ ಸೋವ ಬಡಗಿಯ ಮನೆ ಒಳಗೆ ಸೋವ ಬಸುವೆ ಸೋವ ಬಹುರ ಬಳಿಯ ಮನೆಯೊಳಗೆ ಸೋವ ಬಸುವೆ ಸೋವ ಬಡಗಿ ಮನೆಯಾಗ ಚಿನ್ನದ ಕಟ್ಟಾಕಿ ಚಿನ್ನದ ಕಟ್ಟಾಕಿ ತರುತ್ತಾರೆ ಕಟ್ಟಾಕಿ ಕಳೆ ಬ್ಯಾರೆ ಸುವ ಬಸುವೆ ಸುವ ಕಟ್ಟಾಕಿ ಕಳೆ ಬ್ಯಾರೆ ಸುವ ಬಸುವೆ ಸುವ ಬದ ಕಟ್ಟಾಕಿ ಕಳೆ ಬ್ಯಾರೆ ಸುವ ಬಸುವೆ ಸುವ ನೆಸವುತ್ತ ಈ ಕೈಯ ನೆಸವುತ್ತ ಆಕಾಶ ಗಂಡೆ ಗಳಿರಂದು ಸುವ ಬಸುವೆ ಸುವ ಗಂಟೆ ಗಡಿ ರಂದು ಸುವ ಬಸುವೆ ಸುವ ಬಳೆನೆ ಅಣ್ಣ ಸುರದಿಟ್ಟು ಪೂಜೆ ಮಾಡಿ ಸ್ವಾಮಿ ಮಲ್ಲೈನ ಸಿಯಕ್ಕೆ ಸುವ ಬಸುವೆ ಸುವ ಬನಿ ಮಲ್ಲೈನ ಸಿಯಕ್ಕೆ ಸುವ ಬಸುವೆ ಸುವ ಕಟ್ಟಾಕಿ ಕಳೆ ಬ್ಯಾರೆ ಸುವ ಬಸುವೆ ಸುವ ನೆಸವುತ್ತ ಈ ಕೈಯ ನೆಸವುತ್ತ ಆಕಾಶ ಗಂಡೆ ಗಳಿರಂದು ಸುವ ಬಸುವೆ ಸುವ ಆಕಾಶದ ಗಂಟೆ ಗಳಿರಂದು ಸುವ ಬಸುವೆ ಸುವ ಬಳೆನೆ ಅಣ್ಣ ಸುರದಿಟ್ಟು ಪೂಜೆ ಮಾಡಿ ಸ್ವಾಮಿ ಮಲ್ಲೈನ ಸಿಯಕ್ಕೆ ಸುವ ಬಸುವೆ ಸುವ ಬನಿ ಮಲ್ಲೈನ ಸಿಯಕ್ಕೆ ಸುವ ಬಸುವೆ ಸುವ ಬಾಲ ಇದರಿಗೆ ಬರಿಯಮ್ಮ ಚೌಕಾವ ಬಾಗಲು ಮೇಲೆರಡು ಆರಗಿನಿ ರಬಳೆ ಅಣ್ಣ ಸೋಲದೆಟ್ಟು ಸುವ ಬಸುವೆ ಸುವ ಬಳೆ ಅಣ್ಣ ಸೋಲದೆಟ್ಟು ಸುವ ಬಸುವೆ ಸುವ ಬಳೆ ಅಣ್ಣ ಸೋಲದೆಟ್ಟು ಸುವ ಬಸುವೆ ಸುವ ಬಳೆ ಅಣ್ಣ ಸೋಲದೆಟ್ಟು ಸುವ ಬಸುವೆ ಸುವ ಬಳೆನೆ ಅಣ್ಣ ಸೋಲದೆಟ್ಟು ಪೂಜೆ ಮಾಡಿ ಸ್ವಾಮಿ ಮಲ್ಲೈನ ಸಿಯಕ್ಕೆ ಸುವ ಬಸುವೆ ಸುವ ಬಾಮಿ ಮಲ್ಲೈನ ಸಿಯಕ್ಕೆ ಸುವ ಬಸುವೆ ಮಲ್ಲೈನ ಸಿಯಕ್ಕೆ ಸುವ ಬಸುವೆ ಸುವ ಬಾಮಿ ಮಲ್ಲೈನ ಸಿಯಕ್ಕೆ ಸುವ ಬಸುವೆ ಸುವ ಕೊನಿಕೆ ನೆಸವುತ್ತ ಸುವ ಬಸುವೆ ಸುವ ಆಕಾಶ ಕೊನಿಕೆ ನೆಸವುತ್ತ ಸುವ ಬಸುವೆ ಸುವ ಸಾಧನಿಕೆ ನ್ಯಾಸ ಓತ ಸುವ ಬಸುವಿ ಸುವ ರಾಜ ಕೊನಿಕೆ ನ್ಯಾಸ ಓತಾ.